ಫಸಲು ನೋಡಿಕೊಂಡು ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದರೆ ಒಳ್ಳೆಯದು ಅಂತೇಳಿ ಒಂದು. ಇನ್ನೊಂದು, ನೀವು ಯಾವುದೇ ಗಿಡವನ್ನು ತರುವಾಗ ಮೊದಲು ತೋಟ ನೋಡ್ಕೊಳ್ಳೋದು ಒಳ್ಳೆಯದು, ತೋಟದಿಂದಲೇ ತಂದರೆ ಒಳ್ಳೇದು ಅಂತ ಅನಿಸ್ತು. ಯಾಕೆ ನರ್ಸರಿಯಿಂದ ತರುವಾಗ ನಮಗೆ ಗಿಡ ಚೆನ್ನಾಗಿ ಕಾಣ್ತದೆ, ಅದರ ಮೂಲೆಯಲ್ಲಿ ಅದು ಯಾವ ಕಲರ್ ಇದ್ದು ಏನು. ಈಗ ಉದಾಹರಣೆಗೆ ಡ್ರ್ಯಾಗನಲ್ಲಿ ಪಿಂಕ್ ವೆರೈಟಿ ಇದೆ, ರೆಡ್ ವೆರೈಟಿ ಇದೆ, ವೈಟ್ ಇದೆ, ಆದರೆ ಗಿಡ ನೋಡುವಾಗ ಗೊತ್ತಾಗೋದಿಲ್ಲ ಅದು ಸಾಮಾನ್ಯವಾಗಿ. ಹಾಗೆ ನಾವು ತೋಟಕ್ಕೆ ಹೋಗಿ ಅದರ ಟೇಸ್ಟ್ ನೋಡಿ ಹಣ್ಣನ್ನು ನೋಡಿ ಅಲ್ಲಿಂದ ಗಿಡ ತಂದರೆ ನಮಗೆ 100% ಶೋರ್ ಇರ್ತದೆ ಇದೆ ಅಂತ. ಹೌದು, ಇದೆ ಅಂತೇಳಿ. ಒಳ್ಳೆಯದು ಮಹೇಶ್ ಕುಮಾರ್ ಅವರೇ, ಮುಖ್ಯವಾಗಿ ನಿಮ್ಮ ಕೃಷಿಯ ಪ್ರಯೋಗಗಳು ಜೊತೆಗೆ ಹೊಸ ಹೊಸ ಗಿಡಗಳನ್ನು, ಮುಖ್ಯವಾಗಿ ಹಣ್ಣಿನ ಗಿಡಗಳನ್ನು ಬೆಳೆಸಿದ ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೃಷಿ ಪ್ರಯೋಗಗಳು ಮತ್ತು ಹಣ್ಣಿನ ಬೆಳೆಗಳ ಕುರಿತು ಮಹೇಶ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ಮಾರುಕಟ್ಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 52,000 ರೂಪಾಯಿಗಳು, ಹೊಸ ಅಡಿಕೆ 30,500 41,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 10,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,035 ರೂಪಾಯಿಗಳು, ತೆಂಗಿನಕಾಯಿ ಎರಡನೇ ವರ್ಗ 1,028,035 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600-5,400 ರೂಪಾಯಿಗಳು, ಕಟ್ಟ ಸಾಂಬಾರ್ 3,500-4,500 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,800-4,500 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,350-2,500 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650-5,200 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500-5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000-5,500 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 16,000-20,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,500-67,000 ರೂಪಾಯಿಗಳು, ಕಚ್ಚಾ ಗೇರುಬೀಜ ಕ್ವಿಂಟಾಲಿಗೆ 12,800-14,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500-6,000 ರೂಪಾಯಿಗಳು, ಕದಳಿ ಬಾಳೆಕಾಯಿ ಕ್ವಿಂಟಾಲಿಗೆ 5,500-7,000 ರೂಪಾಯಿಗಳು, ಗಾಳಿಬಾಳೆ 6,000-6,500 ರೂಪಾಯಿಗಳು, ನೇಂದ್ರ ಬಾಳೆಕಾಯಿ ಕ್ವಿಂಟಾಲಿಗೆ 7,000-8,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಲಾಲ್ ಹೇ ಕಮಾಲ್ ಹೇ ಲಹೂ ಯೇ ಬೇಮಿಸಾಲ್ ಹೇ ಯೇ ತೀರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ್ ಹೇ ಗಿರೇ ಕಹೀಂ ತೋ ಕತ್ರಾ ಹೇ ಬಹೇ ತೋ ಬೇಕಾರ್ ಹೇ ಕಾಮ್ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ್ ಹೇ ಹಾಥ್ ಬಢಾ ಕೇ ತೋ ದೇಖೋ ರಕ್ತದಾನ ಕರಕೇ ತೋ ದೇಖೋ ಬುಝ್ತೀ ಜೀವನ್ ಕೀ ಲೋಗೋ ರಕ್ತದಾನ್ ಸೇ ಜಲಾ ಕೇ ತೋ ದೇಖೋ. रक्तदान महादान, आपका एक यूनिट ब्लड 3 जिंदगियां बचा सकता है. आइए हम रक्तदान करें और इस महान कार्य में अपनी भागीदारी सुनिश्चित करें. रक्तदान सेवाएं स्वास्थ्य सेवा महानिदेशालय, स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. ಈಗ ಭಕ್ತಿ ಗೀತೆಗಳು. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ವಿಜಯ ನರಸಿಂಹ ಅವರ ರಚನೆ. ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಶ್ರೀ ಮಂಜುನಾಥನ ವೈಭವ ಮಂಜುನಾಥನ ವೈಭವ ಹೊಗಳುವ ಹಾಡುವ ಹೊಗಳಿ ಹೊಗಳಿ ಹಾಡುವ ಹೊಗಳಿ ಹೊಗಳಿ ಹಾಡುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಮಂಜುನಾಥನೇ ದಿಕ್ಕೆನ್ನುವ ಈ ಧರ್ಮ ಕ್ಷೇತ್ರಕ್ಕೆ ಋಣಿಯಾಗಿರುವ ಮಂಜುನಾಥನೇ ದಿಕ್ಕೆನ್ನುವ ಈ ಧರ್ಮ ಕ್ಷೇತ್ರಕ್ಕೆ ಋಣಿಯಾಗಿರುವ ಪಾಪ ಕರ್ಮವ ತೊಳೆಯುವ ಪುಣ್ಯವೆಲ್ಲವ ಗಳಿಸುವ ಪಾಪ ಕರ್ಮವ ತೊಳೆಯುವ ಪುಣ್ಯವೆಲ್ಲವ ಗಳಿಸುವ ಪುಣ್ಯವೆಲ್ಲವ ಗಳಿಸುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಮತವನು ದೂಡುವ ಮೈತ್ರಿಯಿಂದ ಜೊತೆಗೂಡುವ ಮೈತ್ರಿಯಿಂದ ಜೊತೆಗೂಡುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಧರ್ಮದ ಸಂದೇಶವ ನಲಿವಿನಿಂದ ಸಾರುವ ಈ ಧರ್ಮದ ಸಂದೇಶವ ನಲಿವಿನಿಂದ ಸಾರುವ ಮಂಜುನಾಥಗೆ ನಮಿಸುವ ಧನ್ಯತೆಯನ್ನು ಹೊಂದುವ ಮಂಜುನಾಥಗೆ ನಮಿಸುವ ಧನ್ಯತೆಯನ್ನು ಹೊಂದುವ ಧನ್ಯತೆಯನ್ನು ಹೊಂದುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಶ್ರೀ ಮಂಜುನಾಥನ ವೈಭವ ಮಂಜುನಾಥನ ವೈಭವ ಹೊಗಳುವ ಹಾಡುವ ಹೊಗಳಿ ಹೊಗಳಿ ಹಾಡುವ ಹೊಗಳಿ ಹೊಗಳಿ ಹಾಡುವ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ಶ್ರೀ ಚರಣಕ್ಕೆ ಶರಣೆನ್ನುವ ಶ್ರೀ ಕ್ಷೇತ್ರವನ್ನು ನೋಡುವ ವಿದ್ಯಾಭೂಷಣ ಹಾಡಿರುವ ವಿಜಯದಾಸರ ರಚನೆ ಎಲೆ ಮನ ಮುರಾರಿಯನು ಕೊಂಡಾಡು ಎಲೆ ಮನ ಮುರಾರಿಯನು ಕೊಂಡಾಡು ಎಲೆ ಮನ ಮುರಾರಿಯನು ಕೊಂಡಾಡು ಎಲೆ ಮನ ಮುರಾರಿಯನು ಕೊಂಡಾಡು ಎಲೆ ಮನ ಮುರಾರಿಯನು